ಯಾಕೋ ಎರಡ್ ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ ಒಂದೆರಡ್ ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಪ್ರಶಾಂತ್ ಅವರೇ. ನಮಸ್ಕಾರ ಸರ್. ಈರುಳ್ಳಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು. ಇದನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ಹಿಂಗಾರಿನಲ್ಲಿ ಬೆಳ್ಕೊಳ್ತೀವಿ. ಹೌದು. ಮತ್ತು ಬೇಸಿಗೆ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬೆಳ್ಕೊಳ್ತೀವಿ. ಹೌದು. ತಾವಿವತ್ತು ಈರುಳ್ಳಿಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈರುಳ್ಳಿ ಬೆಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈರುಳ್ಳಿ ಏನಿದೆ, ಇದೊಂದು ತರಕಾರಿ. ಇದು ಏಷ್ಯಾದಲ್ಲಿ ಹುಟ್ಟಿದ ಒಂದು ತರಕಾರಿ ಅಂತ ಹೇಳ್ಬೋದು. ಇದನ್ನು ನಾವು ದಕ್ಷಿಣ ಕರ್ನಾಟಕದಲ್ಲಿ ನೀರುಳ್ಳಿ ಅಥವಾ ಈರುಳ್ಳಿ ಅಂತೀವಿ. ಉತ್ತರ ಕರ್ನಾಟಕದಲ್ಲಿ ನಾವು ಉಳ್ಳಾಗಡ್ಡೆ ಅಂತ ಏನು ನಾವು ಕರಿತೀವಿ. ಇದನ್ನು ನಾವು ಗಡ್ಡೆಗಳಿಗೋಸ್ಕರ ಬೆಳೆಯೋದಾದರೆ ಏಕವಾರ್ಷಿಕ ಬೆಳೆಯಾಗಿ ನಾವು ಬೆಳಿತೀವಿ. ಇದನ್ನು ಬೀಜೋತ್ಪಾದನೆ ಬೆಳೆಗಾಗದಾದರೆ 2 ವರ್ಷದ ಬೆಳೆಯಾಗಿ ನಾವು ಇದನ್ನು ಬೆಳಿತೀವಿ. ಇದರಲ್ಲಿ ಕ್ಯೂರಿಸಿಟಿನ್ ಅಂತಂದು ಒಂದು ಆಂಟಿ ಆಕ್ಸಿಡೆಂಟ್ ಅಂತ ಒಂದು ಇರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ರಕ್ಷಣೆ ಕೊಡುತ್ತೆ ಸರ್ ಇದು. ಆಮೇಲೆ ಇದರಲ್ಲಿ ಪಂಜನ್ಸಿ, ಈ ಖಾರ ಅಂತ ಏನ್ ಹೇಳ್ತೀವಿ, ಕಣ್ಣಲ್ಲಿ ನೀರೇನ್ ಬರುತ್ತೆ, ಇದಕ್ಕೆ ಕಾರಣವಾದಂತ ಒಂದು ಕಾಂಪೌಂಡ್ ಅಂತ ಏನ್ ಹೇಳ್ತೀವಿ, ಅದು ಅಲೈಲ್ ಪ್ರೊಫೈಲ್ ಡೈಸಲ್ಫೈಡ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಕಂಪನಿಗಳು ಪಂಜನ್ಸಿ ಇಲ್ಲದಂತ ಒಂದು ನೀರುಳ್ಳಿನೂ ಸಹ ಹೊಸ ಹೊಸ ವೆರೈಟೀಸ್ ಬಿಡ್ತಾ ಇದಾರೆ ಈಗ. ಬಟ್ ಇದು ಪಂಜನ್ಸಿ ಇದ್ರೇನೆ ಇದಕ್ಕೆ ವ್ಯಾಲ್ಯೂ, ಇದಕ್ಕೆ ಘಾಟು ಇರಲೇಬೇಕು ಈರುಳ್ಳಿಗೆ. ಹಂಗಿದ್ರೆ ಅದನ್ನ ಊಟದಲ್ಲಿ ಒಂದು ನಮಗೆ ಒಂದು ರುಚಿ ಇರುತ್ತೆ. ಇದನ್ನ ನಾವು ಗಡ್ಡೆ, ಎಲೆ, ಹೂವು ಮತ್ತು ಬೀಜ ಇವಿಷ್ಟುವನ್ನು ನಾವು ದೇಶದಲ್ಲಿ ಬೇರೆ ಬೇರೆ ಬಗೆಯ ಅಡುಗೆಗಳು ತಯಾರಿಸಲು ಬಳಸ್ತೀವಿ. ಹಾಗೂ ಹಲವು ಬಗೆಯ ದೈಹಿಕ ಸಮಸ್ಯೆಗಳ ಪರಿಹಾರಕ್ಕೂ ಸಹ ನಾವು ಬಳಕೆ ಮಾಡ್ತೀವಿ ಸರ್. ಅಂದ್ರೆ ನಮ್ಮ ಒಂದು ರಾಜ್ಯವನ್ನ ಮತ್ತು ದೇಶವನ್ನ ತೆಗೆದುಕೊಂಡ್ರೆ ಉತ್ಪಾದನೆ ಹೇಗಿದೆ ಅಂತೀರಿ? ಇದು ಭಾರತವು ಪ್ರಪಂಚದಲ್ಲಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ ಸರ್. ಕರ್ನಾಟಕ ತಗೊಂಡ್ರೆ ನಮ್ಮ ಭಾರತದಲ್ಲಿ ನಾವು ಮಹಾರಾಷ್ಟ್ರದ ನಂತರ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆಯಲ್ಲಿ ಯಾವುದು ಪ್ರಥಮ ಸ್ಥಾನದಲ್ಲಿರೋದು? ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆಯಲ್ಲಿ ಚೀನಾ ಈಗ ನಮಗೆ ಪ್ರಥಮ ಸ್ಥಾನದಲ್ಲಿದೆ. ಸರಿ. ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ? ನಮ್ಮ ರಾಜ್ಯಗಳಲ್ಲಿ ಈ ಬಿಜಾಪುರ, ಬಾಗಲಕೋಟೆ, ಚಿತ್ರದುರ್ಗ, ಧಾರವಾಡ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಸರ್. ಇನ್ನು ಇದರಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳು ಇರ್ತವೆ ಅಂತೀರಿ? ಇದರಲ್ಲಿ ಮುಖ್ಯವಾಗಿ ನಮಗೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಹಾಗೂ ಕ್ಯಾಲ್ಸಿಯಂ, ಸುಣ್ಣದಾಂಶ. ಕ್ಯಾಲ್ಸಿಯಂ, ಹೌದು, ಸುಣ್ಣದಾಂಶ ಅದು ಹೆಚ್ಚಾಗಿ ಹೆಚ್ಚಾಗಿ ಹೇರಳವಾಗಿರುತ್ತೆ ನಮಗೆ ಇದರಲ್ಲಿ. ಇನ್ನು ಈರುಳ್ಳಿ ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ಮಣ್ಣು ಮಾತ್ರ ಬಹಳ ಮುಖ್ಯ ಅದನ್ನು ಬೆಳೆಯೋದಕ್ಕೆ. ಇದನ್ನು ಹಲವಾರು ಬಗೆಯ ಮಣ್ಣುಗಳಲ್ಲಿ ನಾವು ಬೆಳಿಬಹುದು. ಸವಳು ಮಣ್ಣಿನ ವಿದ್ಯುನ್ಮನತೆ ಅಂತ ಏನ್ ಮಾತಾಡ್ತೀವಿ ನಾವು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೀವಿ, ಅದು 4 dB/m ಇರಬೇಕಾಗುತ್ತೆ. ಹಾಗೂ ಮಣ್ಣಿನ ರಸಸಾರವು pH ಅಂತ ಏನ್ ಮಾತಾಡ್ತೀವಿ, ಇದು 6-7.5 ಇರಬೇಕು. ಇದ್ರೆ ಇದು ಉತ್ತಮವಾಗಿ ನಾವು ಬೆಳಿಬಹುದು. ಆದ್ರೆ ಏನಾಗುತ್ತೆ, ಇದರಲ್ಲಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತ ನಮಗೆ. ಹೆಚ್ಚು ಕ್ಷಾರ ಮತ್ತು ಜೌಗು ಪ್ರದೇಶ ಇದು ಬಹಳ ಸೂಕ್ತವಲ್ಲ ಇದನ್ನ ಬೆಳೆಯೋದಕ್ಕೆ. ಇದೇನ್ ಮಾಡ್ತೀವಿ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಕಪ್ಪು ಭೂಮಿ ಹೆಚ್ಚಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಇದಕ್ಕೆ ಹವಾಗುಣ ಹೇಗಿರಬೇಕು ಅಂತೀರಿ? ಹವಾಗುಣದ ಬಗ್ಗೆ ಮಾತಾಡಬೇಕಾದ್ರೆ ಇದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ಇದನ್ನು ಮಳೆಗಾಲದಲ್ಲಿ ಬೆಳೀತಾರೆ. ಆದರೆ ಸೂಕ್ತ ಕಾಲ ಅಂದರೆ ನಮಗೆ ಚಳಿಗಾಲ ಬಹಳ ಸೂಕ್ತ. ಇದಕ್ಕೆ ನೀರುಳ್ಳಿಯ ಬೀಜಗಳು ಮೂಲಕ ನಾವೇನಾದರೂ ಬೆಳೆಯಕ್ಕೆ ಹೋದ್ರೆ ನಮಗೆ ಮೊಳಕೆ ಹೊಡಿಬೇಕಾದ್ರೆ ಬೀಜವು 20-25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕಾಗತ್ತೆ. ಸಸ್ಯದ ಬೆಳವಣಿಗೆಗೆ ನಮಗೆ 13-24 ಡಿಗ್ರಿ ಉಷ್ಣಾಂಶ ಬೇಕಾಗುತ್ತದೆ. ಗಡ್ಡೆಗಳ ಬೆಳವಣಿಗೆಗೆ 16-25 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ. ಹಾಗೆ ಜೊತೆಗೆ ಉಷ್ಣಾಂಶದ ಜೊತೆಗೆ ಆರ್ದ್ರತೆ ಅಂತ ಹೇಳ್ತೀವಿ ನಾವು, ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಅದು 70% ಇರಬೇಕಾಗ್ತದೆ. ಹಾಗೇನೆ ಮಳೆ, ಮಳೆ ಬಹಳ ಮುಖ್ಯ ನಮಗೆ. ಸರಾಸರಿ ಮಳೆ 650-750 ಮಿಲಿಮೀಟರ್ ಏನು ಎಲ್ಲಿ ಬೀಳುತ್ತೋ ಆ ಜಾಗಗಳಲ್ಲಿ ನಾವು ಉತ್ತಮವಾಗಿ ಬೆಳಿಬಹುದು ಸರ್. ಇನ್ನ ನಾವು ಇದರ ಬೇಸಾಯದ ಕಾಲಕ್ಕೆ ಬಂದ್ರೆ ಯಾವ್ಯಾವ ಕಾಲದಲ್ಲಿ ಇದನ್ನ ಬೇಸಾಯ ಮಾಡ್ಕೋಬಹುದು ಅಂತೀರಿ? ಇದನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಬಹುದು. ಆದ್ರೆ ಚಳಿಗಾಲದಲ್ಲಿ ಏನ್ ಬೆಳಿತೀವಿ ನಾವು ಆ ಟೈಮಲ್ಲಿ ಬೆಳೆದಂತ ಒಂದು ಗಡ್ಡೆಗಳು ಬಹಳ ಉತ್ತಮವಾಗಿರ್ತದೆ, ಗುಣಮಟ್ಟನೂ ಚೆನ್ನಾಗಿರ್ತದೆ. ಹಾಗೆ ನಾವು ಬೆಳಿಬೇಕಾದ್ರೆ ಪ್ರತಿ ಹಂಗಾಮಿಗೂ ಸಹ ಸೂಕ್ತವಾದಂತಹ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಬೆಳಿಬೇಕು. ಎಲ್ಲಾ ತಳಿಗಳನ್ನು ಎಲ್ಲಾ ಕಾಲದಲ್ಲೂ ಬೆಳೆಯಕ್ ಬರೋದಿಲ್ಲ. ಸರಿ ಸರಿ, ಈಗ ಮುಂಗಾರಲ್ಲಿ ಬೆಳ್ಕೊಂಡ್ರೆ ಯಾವ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ಕೋಬಹುದು? ಮುಂಗಾರಲ್ಲಿ ಬೆಳೆದ್ರೆ ನಾವು ಜೂನ್ ಮತ್ತೆ ಜುಲೈ ಈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬಹುದು. ಈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದನ್ನ ನಾವು ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಕೊಯ್ಲು ಮಾಡಬಹುದು. ಹಿಂಗಾರ್ನಲ್ಲಿ? ಹಿಂಗಾರ್ನಲ್ಲಿ ನಾವು ಅಕ್ಟೋಬರ್ ನಂತರ ನಾವು ಇದನ್ನ ಬಿತ್ತನೆ ಮಾಡಬಹುದು. ಹಾಗೆ ಇದನ್ನ ಕೊಯ್ಲು ಮಾಡುವಂತ ಸಮಯ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಕೊಯ್ಲು ಮಾಡಬಹುದು. ತಡ ಮುಂಗಾರನಲ್ಲೂ ಬೆಳಕಬಹುದು? ತಡ ಮುಂಗಾರನಲ್ಲೂ ಬೆಳಿಬಹುದು. ಅದು ಸೆಪ್ಟೆಂಬರ್ ಅಂತ ಏನ್ ಹೇಳ್ತೀವಿ, ಸೆಪ್ಟೆಂಬರ್ ಕಾಲದಲ್ಲಿ ಮಾತ್ರ ಬೆಳೆ, ಅದನ್ನ ಹಾಕೊಂಡ್ರೆ ಡಿಸೆಂಬರ್ ಜನವರಿಯಲ್ಲಿ ನಮ್ಗೆ ಅದು ಇಳುವರಿ ಬರುತ್ತೆ. ಬೇಸಿಗೆದಲ್ಲೂ ಹಾಕಬಹುದು? ಬೇಸಿಗೆಯಲ್ಲೂ ನಾವು ಅಂದ್ರೆ ನೀರಾವರಿ ಆಶ್ರಯದಲ್ಲಿ ಇದ್ರೆ ನಾವು ಬೇಸಿಗೆಯಲ್ಲೂ ಹಾಕಬಹುದು. ಫೆಬ್ರವರಿ ತಿಂಗಳಲ್ಲಿ ಹಾಕಬಹುದು? ಫೆಬ್ರವರಿ ತಿಂಗಳಲ್ಲಿ ಹಾಕೋಬಹುದು. ಸ್ವಲ್ಪವಾಗ ನಮಗೆ ಈ ನೀರನ್ನ ಫ್ರೀಕ್ವೆಂಟ್ ಕೊಡಬೇಕಾಗ್ತದೆ, ಅವಾಗವಾಗ ನೀರ್ ಕೊಡಬೇಕಾಗ್ತದೆ ನಮಗೆ. ನೀರಿನ ಆಶ್ರಯ ಇದ್ದರೆ ಬೆಳ್ಕೋಬಹುದು. ಇನ್ನ ಮುಖ್ಯವಾಗಿ ತಳಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ನಮಗೆ ತಳಿಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಹಳ ಮುಖ್ಯವಾದ ತಳಿಗಳು ಅಂದ್ರೆ ಈ ಮುಂಗಾರಿಗೆ ಸೂಕ್ತವಾದ ತಳಿಗಳ ಬಗ್ಗೆ ನಾನು ಸ್ವಲ್ಪ ಒಂದು ಹೇಳ್ತೀನಿ. ನಮಗೆ ಭೀಮಾ ಸೂಪರ್ ಇದನ್ನು ನಾವು ತಡವಾದ ಮುಂಗಾರಿನಲ್ಲಿ ಬೆಳಿಬಹುದು. ಇದು ನಮಗೆ 26-28 ಇಳುವರಿ ಕೊಡ್ತದೆ ಮುಂಗಾರಿನಲ್ಲಿ ಬೆಳೆದ್ರೆ, ಹೆಕ್ಟೇರ್ಗೆ. ಇದೇ ತಳಿಯನ್ನು ನಾವು ತಡ ಮುಂಗಾರಿನಲ್ಲಿ ಬೆಳೆದ್ರೆ 40-45 ನಮಗೆ ಇಳುವರಿ ಬರುತ್ತೆ ಚಳಿಗಾಲದಲ್ಲಿ ಬೆಳೆದ್ರೆ. ಭೀಮಾ ಶ್ವೇತ ಅಂತ ಒಂದಿದೆ, ಇದು ಬಿಳಿ ಬಣ್ಣದ ಒಂದು ತಳಿ, ಇದು ಸಹ ಮುಂಗಾರಿಗೆ ಸೂಕ್ತವಾದ ತಳಿಯಾಗಿದೆ. ಇದೊಂದು 20 ಒಂದು ಹೆಕ್ಟೇರ್ಗೆ ನಾವು ಇಳುವರಿ ಪಡಿಬಹುದು. ಭೀಮಾ ಡಾರ್ಕ್ ರೆಡ್ ಅಂತ ಒಂದು ತಳಿ ಇದೆ, ಇದು ಸಹ ಮುಂಗಾರಿಗೆ ಸೂಕ್ತವಾದ ತಳಿ. ಭೀಮಾ ರೆಡ್ ಇದು ಸಹ ಒಂದು ಮುಂಗಾರಿಗೆ ಸೂಕ್ತ ಹಾಗೂ ಹಿಂಗಾರಿಗೆ ಸೂಕ್ತವಾದ ತಳಿ. ಭೀಮಾ ರಾಜ್ ಇದು ಸಹ ಮುಂಗಾರು ಮತ್ತು ತಡ ಮುಂಗಾರಿಗೆ ಸೂಕ್ತವಾದ ತಳಿ. ಭೀಮಾ ಶುಭ್ರ ಬಿಳಿ ಬಣ್ಣದ ತಳಿ ಇದನ್ನು. ಅರ್ಕ ಕಲ್ಯಾಣ ಇದು ಒಂದು IHR ಅವರಿಂದ ಒಂದು ಬಿಡುಗಡೆ ತಳಿ. ಹಾಗೆ ಅಗ್ರಿ ಫೌಂಡ್ ಡಾರ್ಕ್ ರೆಡ್ ಅಂತ, ಇವು ಇಷ್ಟು ಸಹ ಮುಂಗಾರಿಗೆ ಸೂಕ್ತವಾದ ತಳಿಗಳು. ಇನ್ನ ಈ ತಡವಾದ ಮುಂಗಾರಿಗೆ ಸೂಕ್ತವಾದ ತಳಿಗಳು, ತಡವಾದ ಮುಂಗಾರಿಗೆ ಸೂಕ್ತವಾದ ತಳಿಗಳು ಅಂದ್ರೆ ಭೀಮಾ ಸೂಪರ್ ಒಂದು, ಭೀಮಾ ರಾಜ್ ಮತ್ತು ಭೀಮಾ ಶುಭ್ರ. ತಡವಾದ ಮುಂಗಾರು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಹಾಕೊಳ್ಳೋದು. ಹೌದು. ಇನ್ನ ಹಿಂಗಾರು ಅಂದ್ರೆ ಅಕ್ಟೋಬರ್ ನಲ್ಲಿ ಹಾಕೊಳ್ಳುವಂತವು. ಹಿಂಗಾರು ಸೂಕ್ತವಾದ ತಳಿಗಳು ಅಂತಂದ್ರೆ ಭೀಮಾ ರೆಡ್, ಅಗ್ರಿ ಫೌಂಡ್ ಲೈಟ್ ರೆಡ್ ಹಾಗೂ ಭೀಮಾ ಶಕ್ತಿ. ಈ ಎಲ್ಲ ತಳಿಗಳು ನಾವು ಹಿಂಗಾರಿನಲ್ಲಿ ಹಾಕಬಹುದು. ಇನ್ನು ಬೇಸಾಯಕ್ಕೆ ಬಂದ್ರೆ ಈ ಬೀಜದ ಪ್ರಮಾಣ ಅಥವಾ ಗಡ್ಡೆ ಪ್ರಮಾಣದಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ನಮ್ಗೆ ಈ ಬೇಸಾಯ ಕ್ರಮಗಳಲ್ಲಿ ನಾವು ಎರಡು ತರ ಬರುತ್ತೆ. ಒಂದು ನಾವು ಕೈ ಅಥವಾ ಕೂರಿಗೆ ಬಿತ್ತನೆ ಅಂತ ಹೇಳ್ತೀವಿ, ಅದಕ್ಕೆ ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, 5 ಕೆಜಿ ಒಂದು ಹೆಕ್ಟೇರಿಗೆ ಬೇಕಾಗ್ತದೆ. ಅಥವಾ ನಮಗೆ 2 ಕೆಜಿ 1 ಎಕರೆಗೆ ಅನ್ಕೋಬಹುದು. ನಾವು ಸಸಿ ನಾಟಿ ಮಾಡ್ಲಿಕ್ಕೆ ಹೋದಾಗ ನಮಗೆ 3-3.5 ಕೆಜಿ ಸ್ವಲ್ಪ ಕಡಿಮೆ ಆಗ್ತದೆ, 1-1.5 ಕೆಜಿ ನಮಗೆ ಕಡಿಮೆ ಆಗ್ತದೆ. ಇನ್ನು ಈ ಕೂರಿಗೆ ಬಿತ್ತನೆ ಅಥವಾ ಚೆಲ್ಲೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೂರಿಗೆ ಬಿತ್ತನೆ ಅಥವಾ ಚೆಲ್ಲುವುದು ಏನಿದೆಯಲ್ಲ, ಇದು ಉತ್ತರ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಮಳೆಯಾಶ್ರಿತ ಬೆಳೆಗೆ ಬಹಳ ರೂಢಿಯಲ್ಲಿದೆ. ಯಾಕೆಂದ್ರೆ ಅಲ್ಲಿ ನೀರಿನ ಅಭಾವ ಇರೋದ್ರಿಂದ ಅವ್ರ ಮಳೆ ಮೇಲೆ ಅವ್ರ ಅವಶ್ಯಕತೆ ಹೋಗಬೇಕಾಗ್ತದೆ. ಇದರಿಂದ ಕಡಿಮೆ ಇಳುವರಿ ಬರುತ್ತದೆ. ಇದನ್ನ ನಾವು ಜನರಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ನಾವು ಪಾಲಿಸ್ಲಿಕ್ಕೆ ಇದು ಬೇಡ ಅಂತಾನೆ ಹೇಳ್ತೀವಿ ಅವ್ರಿಗೆ. ಸರಿಯಾದಲ್ಲ, ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಚೆಲ್ಲೋದು ಅಷ್ಟೇ, ಚೆಲ್ಲೋದು ಏನ್ ಹೇಳ್ತದೆ, ಇದು ಬಿತ್ತನೆ ಮಾಡಲು ನಮಗೆ ಜನರಲ್ಲಿ ಜಮೀನನ್ನು ಸಿದ್ಧಪಡಿಸ್ತೀವಿ. ಸಿದ್ಧಪಡಿಸಿ ಶಿಫಾರಸ್ ಏನ್ ಮಾಡಿರ್ತೀವಿ, ಅದ್ರ ಪೂರ್ತಿ ಪ್ರಮಾಣದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸ್ತೀವಿ. ನಂತರ 1.2x1.2 meter ಅಂತರದ ಮಡಿಗಳನ್ನು ಮಾಡಿ ತೆಳ್ಳಗೆ ಬೀಜವನ್ನು ಕೈಯಿಂದ ಬಿತ್ತಿವಿ. ಬಿತ್ತಿ 4 ವಾರಗಳ ನಂತರ 5 cm ಒಂದು ಸಸಿಯನ್ನು ಉಳಿಸ್ಕೊಂಡು ಇನ್ನುಳಿದವನ್ನೆಲ್ಲ ಕಿತ್ತ ಹಾಕ್ತಿವಿ. ಇನ್ನ ಈ ಕೂರಿಗೆ ಬಿತ್ತನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೂರಿಗೆ ಬಿತ್ತನೆ ಬಗ್ಗೆ ಹೇಳಬೇಕಾದ್ರೆ ಇದೇ ಸಹ ಭೂಮಿಯನ್ನು ಚೆನ್ನಾಗಿ ನಾವು ಸಿದ್ಧಪಡಿಸಬೇಕು ಬಿತ್ತನೆಗೆ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರವನ್ನು ಮಣ್ಣಲ್ಲಿ ಬೆರೆಸಿ ಬೀಜವನ್ನು 30 cm ಅಂತರದ ಸಾಲಿನಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಇನ್ನು ಸಸಿ ಮಡಿ ತಯಾರಿಕೆಗೆ ಬಂದರೆ ಹೇಗೆ ಮಾಡ್ಕೋಬೇಕಾಗತ್ತೆ? ಸಸಿ ಮಡಿ ತಯಾರಿಕೆ ಮತ್ತು ಸಸಿ ನೆಡುವಿಕೆ ಇವೆರಡೂ ಬಹಳ ಪ್ರಮುಖ ಘಟ್ಟಗಳಾಗಿದ್ದಾವೆ ಇಲ್ಲಿ. ಸರಿ, ಒಂದು ಹೆಕ್ಟೇರಿಗೆ ನಾವೇನು ಬೆಳಿತೀವಲ್ಲ ಅದನ್ನ ಅಷ್ಟು ಸಸಿಗಳನ್ನು ನಾವು 0.05 ಹೆಕ್ಟೇರ್ನಲ್ಲಿ ಬೆಳಿಬೇಕಾಗ್ತದೆ. ಸಸಿ ಮಡಿ ಬೆಳೆಯುವ ಜಮೀನನ್ನು ನಾವು ಚೆನ್ನಾಗಿ ಉಳುಮೆ ಮಾಡಬೇಕು. ಮಾಡಿಬಿಟ್ಟು ಮಣ್ಣಿನ ಹೆಂಟೆಗಳನ್ನು ಹೊಡೆದು ಕಸ ಕಡ್ಡಿ ಅಥವಾ ಹಿಂದಿನ ಬೆಳೆಯ ಅವಶೇಷಗಳೇನಾದರೂ ಉಳಿದಿದ್ದಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿ ಸಸಿ ಮಡಿನ 10 ಸೆಂಟಿಮೀಟರ್ ಎತ್ತರದ ಹಾಗೂ 1 ಮೀಟರ್ ಅಗಲ ಹಾಗೂ ಬೇಕಾದಷ್ಟು ಉದ್ದ, ಅದಕ್ಕೆ ಇಷ್ಟೇ ಉದ್ದ ಅಂತಿಲ್ಲ, ಬೇಕಾದಷ್ಟು ಉದ್ದ ಸಿದ್ಧಪಡಿಸಬೇಕು. ಆನಂತರ ಹೇಗೆ ಮಾಡಬೇಕಾಗುತ್ತೆ? ಆನಂತರ ಅದನ್ನ ಮಡಿಗಳ ನಡುವೆ ನಮಗೆ 30 ಸೆಂಟಿಮೀಟರ್ ನಾವು ಅಂತರವನ್ನು ಕಾಪಾಡಿಕೊಳ್ಳಬೇಕು. ಓಡಾಡಲಿಕ್ಕೆ ಅದಕ್ಕೆಲ್ಲ ಬೇಕಾಗ್ತದೆ ನಮಗೆ. ಹಾಗೂ ಪ್ರತಿ ಮಡಿಗಳಿಗೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಹಾಗೂ 1/2 kg 15-15-15 ಕಾಂಪ್ಲೆಕ್ಸ್ ರಾಸಾಯನಿಕ ಗೊಬ್ಬರ, ಸಂಯುಕ್ತ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಇದನ್ನು ನಾವು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಹಾಗೆ ಬೀಜ ಬಿತ್ತುವ ಮೊದಲು 0.2% ಪೆಂಡಿ ಮಿಥೈಲಿನ್ ಕಳೆನಾಶಕವನ್ನು ಸಿಂಪಡಿಸಬೇಕು. ಹಾಗೂ 1 ಹೆಕ್ಟೇರ್ಗೆ ಬೇಕಾಗುವ ಸಸಿಗಳನ್ನು ನಾವು ಬೆಳೆಯಲಿದ್ದಕ್ಕೆ 3-3.5 kg ಬೀಜ ಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತಾ? ಬೀಜೋಪಚಾರ ಬಗ್ಗೆ ಮಾತಾಡಬೇಕಾದ್ರೆ 1 kg ಬೀಜಕ್ಕೆ ನಮಗೆ 10 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ಬೀಜೋಪಚಾರ ಮಾಡಬೇಕು. ಒಂದು ಜೊತೆಗೆ 10 ಗ್ರಾಂ ಟ್ರೈಕೋಡರ್ಮಾ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳನ್ನು ಅದರಲ್ಲಿ ಅದ್ದಿ ನಾಟಿ ಮಾಡೋದು ಬಹಳ ಸೂಕ್ತ. ಜೊತೆಗೆ ಥೈರಾಮ್ ಮತ್ತೆ ಕಾರ್ಬನ್ ಡೈಸಿಮ್ ಅಂತಂದು 2:1 ರೇಷಿಯೋದಲ್ಲಿ ಅದೊಂತಹ ಫಂಗಿಸೈಡ್ ಅಂತ ಹೇಳ್ತೀವಿ, ಶಿಲೀಂಧ್ರನಾಶಕ. ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಏನ್ ಬರ್ತಾ ರೋಗಗಳು ಅವನ್ನ ಕಡಿಮೆ ಮಾಡಬಹುದು. ಸರಿ, ಜೊತೆಗೆ ಇಮಿಡಾಕ್ಲೋಪ್ರಿಡ್ 0.3 ml 1 ಲೀಟರ್ ನೀರಲ್ಲಿ ಬೆಳೆಸಿ ಅಥವಾ ವೈಟವ್ಯಾಕ್ಸ್ ಪೌಡರ್, ಇದು ಕಾರ್ಬಾಕ್ಸಿನ್ ಮತ್ತೆ ಥೈರಾಮ್ನ ಮಿಶ್ರಣ, ಇದು 2 ಗ್ರಾಮ್ 1 kg ಸೀಡ್ಗೆ ನಾವು ಬೀಜೋಪಚಾರ ಮಾಡಿ ಬಿತ್ತಬೇಕು. ಮತ್ತು ನಾಟಿ ಮಾಡುವ ಸಸಿಗಳನ್ನು ದ್ರಾವಣದಲ್ಲಿ, ಇದೇನ್ ಪ್ರಿಪೇರ್ ಮಾಡಿರ್ತೀವಿ ಆ ದ್ರಾವಣದಲ್ಲಿ 2 ಗಂಟೆ ಮುಂಚೆ ಬೇರುಗಳನ್ನು ತೊಯ್ಯುವಂತೆ ಅದ್ದಿ ಇಡುವುದರಿಂದ ಸಸಿ ಕೊಳೆಯುವ ರೋಗವನ್ನು ತಡೆಗಟ್ಟಬಹುದು. ಹಾಗೂ ಇನ್ನೊಂದೇನಂದ್ರೆ ಉಳ್ಳಾಗಡ್ಡೆ ನಾಟಿ ಮಾಡುವ 1 ತಿಂಗಳು ಮೊದಲು ಅದ್ರ ಸುತ್ತಲೂ ನಾವು 2 ಸಾಲು ಗೋವಿನ ಜೋಳ ಅಥವಾ 4 ಸಾಲು ಗೋಧಿ ಬೆಳೆಯೋದ್ರಿಂದ ಥ್ರಿಪ್ಸ್ ನಾವು ಅದನ್ನ ಹರಡುವಿಕೆಯಿಂದ ನಿಯಂತ್ರಿಸಬಹುದು. ಆನಂತರ ನಾವು ಬೀಜಗಳನ್ನು ಹೇಗೆ ಬಿತ್ತನೆ ಮಾಡಬೇಕಾಗತ್ತೆ ಈ ಸಸಿ ಮಡಿನಲ್ಲಿ? ಸಸಿ ಮಡಿನಲ್ಲಿ ಬೀಜಗಳನ್ನು ಅಡ್ಡ ಸಾಲುಗಳಲ್ಲಿ ತೆಳುವಾಗಿ ಬಿತ್ತನೆ ಮಾಡಬೇಕಾಗ್ತದೆ ನಾವು. ನಂತರ ತೆಳುವಾಗಿ ಮಣ್ಣಿನಿಂದ ಅಥವಾ ತಿಪ್ಪೆ ಗೊಬ್ಬರದಿಂದ ಅಥವಾ ನಾವು ಅದನ್ನು ಮುಚ್ಚಬೇಕಾಗತ್ತೆ, ಮುಚ್ಚಿ ನೀರುಣಿಸಬೇಕು ಅದಕ್ಕೆ. ಅಥವಾ ಮಡಿಗಳಲ್ಲಿ ಡ್ರಿಪ್ ಬಳಕೆಯಿಂದ ನೀರನ್ನು ಸಹ ನಾವು ಕೊಡಬಹುದು, ಹಾಗೂ ನೀರಿನ ಉಳಿತಾಯ ಸಹ ನಾವು ಮಾಡಬಹುದು. ಇನ್ನು ಈ ಮಣ್ಣಿಂದ ಬರುವಂತಹ ರೋಗಗಳನ್ನು ನಿಯಂತ್ರಣ ಮಾಡಕ್ಕೆ ಏನ್ ಮಾಡಬಹುದು? ಮಣ್ಣಿಂದ ಬರುವ ರೋಗಗಳಿಗೆ ಅಥೋಟಿಗೆ ನಾವು ಈ ಮೆಟಲಾಕ್ಸಿಲ್ ಅಂತ ಒಂದೇನು ಶಿಲೀಂಧ್ರನಾಶಕವನ್ನು 0.2% ಇದನ್ನು ನಾವು ಸಿಂಪಡಿಸೋದ್ರಿಂದ ಅದನ್ನು ನಾವು ಅದನ್ನು ಹತೋಟಿ ಮಾಡಬಹುದು. ಹಾಗೂ ಥ್ರಿಪ್ಸ್ ನುಸಿಗಳ ಹತೋಟಿಗಾಗಿ ನಾವು ಫಿಪ್ರೋನಿಲ್ ಅಂತ ಒಂದೇನು ಬರುತ್ತೆ, 0.1% ಸಿಂಪಡಿಸಬೇಕು. ಹಾಗೂ ಸಸಿಗಳು 40-45 ದಿನಗಳಲ್ಲಿ ರೆಡಿ ಆದ್ಮೇಲೆ ನಾವು ನಾಟಿಗೆ ಸಿದ್ಧವಾಗ್ತವೆ. ಇನ್ನು ಮುಖ್ಯ ಜಮೀನನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತೀರಿ? ಇದು ಬಹಳ ಮುಖ್ಯವಾದದ್ದೇ, ಮುಖ್ಯ ಕ್ಷೇತ್ರ ಸಿದ್ಧಪಡಿಸುವಿಕೆ ಅಂತ ಹೇಳ್ತೀವಿ ನಾವು. ಇದು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ಹಾಗೆಯೇ ಶಿಫಾರಸು ಮಾಡಿದ 50% ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಸಿಯಂ ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ನಾವು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಬೇಕಾಗ್ತದೆ. ಜೊತೆಗೆ 1.5-2 ಮೀಟರ್ ಅಗಲ ಹಾಗೂ 4-6 ಮೀಟರ್ ಉದ್ದದ ಮಡಿಗಳನ್ನು ಮಾಡಿ ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. 10-15 ಸೆಂಟಿಮೀಟರ್ ಎತ್ತರದಲ್ಲಿ ಮಡಿಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ. ಇದರಿಂದ ಗಿಡಗಳ ಅಂತರ ಮತ್ತು ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು. ಇನ್ನು ಈ ಅಗಲವಾದ ಏರುಮಡಿ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಅಗಲವಾದ ಏರುಮಡಿ ಪದ್ಧತಿ ಅಥವಾ ಬ್ರಾಡ್ ಬೇಸ್ಡ್ ಫರ್ರೋ ಅಂತ ಹೇಳ್ತೀವಿ. ಈ ಮಾದರಿಯಲ್ಲಿ ಏನ್ ಮಾಡ್ತೀವಿ ನಾವು, 1.2 ಮೀಟರ್ ಅಗಲ 15 ಸೆಂಟಿಮೀಟರ್ ಎತ್ತರ ಏರುಮಡಿಗಳನ್ನು ಮಾಡಿಕೊಂಡು 2 ಮಡಿಗಳ ನಡುವೆ 45 ಸೆಂಟಿಮೀಟರ್ ಕಾಲುವೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಪ್ರತಿ ಮಡಿಯಲ್ಲಿ 10 ಸೆಂಟಿಮೀಟರ್ ಅಂತರದಲ್ಲಿ ನಾವು 8 ಸಾಲುಗಳನ್ನಾಗಿ ಮಾಡಿಕೊಂಡು ಪ್ರತಿ ಸಾಲಿನಲ್ಲಿ 15 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. ಈ ಪದ್ಧತಿಯಿಂದ ನಮಗೆ ಸಮನಾದ ಗಡ್ಡೆಗಳ ಬೆಳವಣಿಗೆ ಮತ್ತು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಇನ್ನು ಈ ನಾಟಿ ವಿಧಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾಟಿ ವಿಧಾನದ ಬಗ್ಗೆ ಹೇಳಬೇಕಾದ್ರೆ ಸಸಿಗಳನ್ನು ಸಸಿ ಮಡಿಯಿಂದ ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡುವಾಗ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ನಾವು ಅತೀ ಚಿಕ್ಕ ಹಾಗೂ ಅತೀ ದೊಡ್ಡದಾದ ಸಸಿಗಳನ್ನು ಹೊರತುಪಡಿಸಬೇಕಾಗ್ತದೆ. ಒಂದೇ ವಯಸ್ಸಿನ ಎತ್ತರದ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡುವಾಗ ನಾವು 1/3 ಭಾಗದ ಮೇಲಿನ ಎಲೆಗಳನ್ನು ಚಿವುಟಬೇಕಾಗ್ತದೆ, ಚಿವುಟಿ ಅಥವಾ ಕತ್ತರಿಸಬೇಕಾಗ್ತದೆ. ಅದನ್ನು ನಾಟಿ ಮಾಡೋದ್ರಿಂದ ನಾಟಿ ಮಾಡುವುದು ನಮಗೆ ಬಹಳ ಸುಲಭ ಆಗ್ತದೆ. ಹಾಗೆಯೇ ನಾಟಿ ಮಾಡುವ ಮುನ್ನ ಬೇರುಗಳನ್ನು 0.1 0.1% ಕಾರ್ಬನ್ ಡೈಆಕ್ಸೈಡ್ ಶಿಲೀಂಧ್ರ ನಾಶಕದಲ್ಲಿ 2 ಗಂಟೆಗಳ ಕಾಲ ಅದ್ದಿ ನಾಟಿ ಮಾಡೋದ್ರಿಂದ ಶಿಲೀಂಧ್ರ ರೋಗಗಳ ಬಾಧೆ ಮತ್ತೆ ಕಡಿಮೆ ಮಾಡಬಹುದು ನಾವು. ಹಾಗೇನೆ ಇದ್ರ ನಾವು ಸ್ಪೇಸಿಂಗ್ ಅಂತ ಹೇಳ್ತೀವಿ, ಅಂತರ. ಅಂತರ ನಾವು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್, ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ ನಾವು ಕಾಪಾಡಿಕೊಳ್ಳೋದ್ರಿಂದ ನಮಗೆ ಉತ್ತಮ ಇಳುವರಿ ಸಹ ಬರ್ತದೆ. ಹೆಚ್ಚು ಆಳದಲ್ಲಿ ನಾವು ನಾಟಿ ಮಾಡಬಾರದು. ನಾಟಿ ಮಾಡಿದ ತಕ್ಷಣ ನಾವು ಇದಕ್ಕೆ ನೀರು ಉಣಿಸಬೇಕಾಗ್ತದೆ. ಇನ್ನು ಪೋಷಕಾಂಶಗಳ ಒಂದು ಪೂರೈಕೆಗೆ ಬಂದರೆ ಈ ಗೊಬ್ಬರ ಎಲ್ಲ ಎಷ್ಟು ಕೊಡಬೇಕಾಗತ್ತೆ ಅಂತೇಳಿ? ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಕೆಲಸ ಆಗ್ತದೆ ನಮಗಿಲ್ಲಿ. ಇದು ಮುಂಗಾರಿಗೆ ಮತ್ತು ಹಿಂಗಾರಿಗೆ 2 ವಿಧವಾದ ಪೋಷಕಾಂಶಗಳು ಕೊಡಬೇಕಾಗ್ತದೆ. ನಾವು ಈ ಮುಂಗಾರು ಹಂಗಾಮಿಗೆ ನಾವು ಸಮಯ ನಮಗೆ 3 ಟೈಮಲ್ಲಿ ನಾವು ಮಾಡಬೇಕಾಗ್ತದೆ. ಒಂದು ನಾಟಿಗೆ ಮುನ್ನ, ನಾಟಿ ಮಾಡಿದ 30 ದಿನಗಳ ನಂತರ ಹಾಗೂ 45 ದಿನಗಳ ನಂತರ. ಇದರಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಗಂಧಕ ಇವು 4 ಬಹಳ ಮುಖ್ಯವಾದವು. ಈ ಸಾರಜನಕವನ್ನು ನಾವು ಈ ನಾಟಿಗೆ ಮುನ್ನ 25 ಕೆಜಿ, ನಾಟಿ ಮಾಡಿದ 30 ದಿನಗಳ ನಂತರ 25 ಕೆಜಿ, ಆಮೇಲೆ 45 ದಿನಗಳ ನಂತರ 25 ಕೆಜಿ ಕೊಡಬೇಕಾಗ್ತದೆ. ಆದ್ರೆ ರಂಜಕ, ಪೊಟ್ಯಾಶ್ ಮತ್ತೆ ಗಂಧಕವನ್ನು ನಾಟಿಗೆ ಮುಂದೆ ನಾವು ಎಲ್ಲದನ್ನು ಕೊಟ್ಬಿಡ್ತೀವಿ. ನಾವು 40 ಕೆಜಿ ರಂಜಕ, 40 ಕೆಜಿ ಪೊಟ್ಯಾಶ್, 40 ಕೆಜಿ ಗಂಧಕ. ಹಾಗೇನೆ ಹಿಂಗಾರು ಹಂಗಾಮಿಗೆ ನಾವು ಇದರಲ್ಲೂ ಸಹ ನಾವು ನಾಟಿಗೆ ಮುನ್ನ 30 ದಿನಗಳ ನಂತರ ಹಾಗೂ 45 ದಿನಗಳ ನಂತರ ಕೊಡಬೇಕಾಗ್ತದೆ. ಈ ಸಾರಜನಕವನ್ನು 40 ಕೆಜಿ, 35 ಕೆಜಿ, 35 ಕೆಜಿ ಈ 3 ಟೈಮಲ್ಲೂ ನಾವು ಕೊಡಬೇಕಾಗ್ತದೆ, ಸ್ಪ್ಲಿಟ್ ಮಾಡಬೇಕಾಗ್ತದೆ. ಹಾಗೇನೆ ಈ ರಂಜಕ, ಪೊಟ್ಯಾಶ್ ಮತ್ತು ಗಂಧಕ ಇದರಲ್ಲಿ ಏನಾಗ್ತದೆ, ರಂಜಕ 40 ಕೆಜಿ ಬಟ್ ಪೊಟ್ಯಾಶ್ 60 ಕೆಜಿ ಕೊಡಬೇಕಾಗ್ತದೆ ಹಾಗೂ ಗಂಧಕವನ್ನು 40 ಕೆಜಿ ಕೊಡಬೇಕಾಗ್ತದೆ. ಸರಿ ಸರಿ, ಈ ರೀತಿಯಾಗಿ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಅಂದ್ರೆ ಗಂಧಕ ಕೊಡೋದು ಬಹಳ ಮುಖ್ಯ. NPK ಏನ್ ಹೇಳ್ತೀವಿ ಅದ್ರ ಜೊತೆಗೆ ಗಂಧಕ ಗೊಬ್ಬರವು ಇಳುವರಿಗೆ ಮತ್ತು ಘಾಟು, ಈಗ ಘಾಟು ಪಂಜನ್ಸಿ ಅಂತ ಏನ್ ಹೇಳ್ತೀವಲ್ಲ, ಪಂಜನ್ಸಿ ಹೆಚ್ಚಿಸುವುದರಲ್ಲಿ ಈ ಗಂಧಕ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನ ಈ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದ್ರೆ ಏನಾದ್ರು ಮಾಡಬಹುದು? ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ನಾವು ಅದನ್ನ ಸಿಂಪಡಿಸುವುದರಿಂದ, ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಅವನ್ನ ಸಿಂಪಡಿಸುವುದರಿಂದ ನಾವು ಅದನ್ನ ಕೊರತೆಯನ್ನು ನೀಗಿಸಬಹುದು. ಮುಖ್ಯವಾಗಿ ಸತ್ವಿನ ಕೊರತೆಯನ್ನು ನಾವು ನೀಗಿಸಬಹುದು. ಇನ್ನ ಈ ಜೈವಿಕ ಗೊಬ್ಬರಗಳನ್ನು ಬಳಸ್ಕೋಬಹುದು? ಹೌದು, ಜೈವಿಕ ಗೊಬ್ಬರಗಳು ಸಹ ಬಹಳ ಉಪಯುಕ್ತವಾಗ್ತವೆ. ಇಲ್ಲಿ ಈ ಗೊಬ್ಬರಗಳು ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಲ್ಪಟ್ಟಿರ್ತವೆ. ಇವುಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಅಥವಾ ಮಣ್ಣಿನಲ್ಲಿ ಬೆರೆಸೋದ್ರಿಂದ ನಮಗೆ ಗಿಡಗಳಿಗೆ ಸರಿಯಾಗಿ ಪೋಷಕಾಂಶ ಒದಗಿಸಬಹುದು. ನಮಗೆ ಎಕ್ಸಾಂಪಲ್ ಅಂತಂದ್ರೆ ಒಂದು 5 ಕೆಜಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಹಾಗೂ 5 ಕೆಜಿ ಅಜೋಸ್ಪೈರಿಲಂ ಅಂತ ಅಂತೀವಿ. ಇದನ್ನು ನಾವು ನಾಟಿ ಮಾಡುವ ಪೂರ್ವದಲ್ಲಿ ಮಣ್ಣಿಗೆ ಬೆರೆಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ನಾವು ಕಳೆ ನಿರ್ವಹಣೆಗೆ ಬಂದ್ರೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನೀರುಳ್ಳಿ ಬಿತ್ತನೆಯ ನಂತರ ನಾವು ಪೆಂಡಿ ಮಿಥಾಲಿನ್ ಅಂತಂದು ಒಂದು 4 ml ಅನ್ನು 1 ಲೀಟರ್ ನೀರಿಗೆ ಬೆರಕಿಸಿ ಅದನ್ನು ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಅಥವಾ ಸಸಿ ನಾಟಿ ಮಾಡಿದ ತಕ್ಷಣ ನಾವು 1 ಹೆಕ್ಟೇರ್ಗೆ 2 ಲೀಟರ್ ಬ್ಯೂಟಾಕ್ಲೋರ್ 50 EC ಅಂತ ಹೇಳ್ತೀವಿ. ಇದನ್ನು ನಾವು 1000 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ, ಸಿಂಪರಣೆ ಮಾಡಬೇಕಾಗುತ್ತೆ. ಹಾಗೇನೆ ನಾಟಿ ಮಾಡಿದ 30 ದಿನಗಳ ನಂತರ 1.1 ಲೀಟರ್ ಆಕ್ಸಿಫ್ಲೋರೋಫಿನ್ ಅಂತ ಒಂದು ಹೇಳ್ತೀವಿ, ಅದನ್ನು ಸಹ 1000 ಲೀಟರ್ ಅಲ್ಲಿ ಬೆರೆಸಿ ಸಿಂಪರಣೆ ಮಾಡಿಸಬೇಕಾಗ್ತದೆ. ಹಾಗೆ ಕಳೆನಾಶಕವನ್ನು ಸಿಂಪಡಿಸುವಾಗ ಭೂಮಿಯಲ್ಲಿ ನಮಗೆ ಸಾಕಷ್ಟು ತೇವಾಂಶವಾಗಿರಬೇಕು. ಭೂಮಿ ಒಣಗಿದ್ರೆ ಅದರಿಂದ ಎಫೆಕ್ಟ್ ಆಗೋದಿಲ್ಲ, ತೇವಾಂಶ ಇದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡ್ತದೆ. ಇನ್ನು ನೀರಿನ ನಿರ್ವಹಣೆ ಮತ್ತು ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀರು ನಿರ್ವಹಣೆ ಮತ್ತು ಅಂತರ ಬೇಸಾಯ ಬಹಳ ಪ್ರಮುಖವಾದದ್ದು. ನೀರು ನಿರ್ವಹಣೆ ನಾಟಿ ಮಾಡಿದ ಸಮಯ, ಮಣ್ಣು, ನೀರಾವರಿ ಪದ್ಧತಿ ಮತ್ತು ಬೆಳೆಯ ಹಂತದ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ನಾಟಿ ಮಾಡಿದ ತಕ್ಷಣ ಹಾಗೂ ನಾಟಿ ಮಾಡಿದ 3 ದಿನಗಳ ನಂತರ ಹಾಗೂ 7-10 ದಿನಗಳ ಅಂತರದಲ್ಲಿ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ನಾವು ನೀರು ಒದಗಿಸಬೇಕಾಗ್ತದೆ. ಹಾಗೆಯೇ ಮುಂಗಾರಿನ ಬೆಳೆಯಲ್ಲಿ 5-8 ಸಲ ನಾವು ನೀರನ್ನ ಹಾಯಿಸಬೇಕಾಗ್ತದೆ. ತಡವಾದ ಮುಂಗಾರು ಹಾಗೂ ಹಿಂಗಾರಿನಲ್ಲಿ ಕ್ರಮೇಣವಾಗಿ ನಾವು 10-12 ದಿನಕ್ಕೆ ಒಮ್ಮೆ ಹಾಗೂ 12-15 ಸಲ ನೀರು ಹಾಯಿಸಬೇಕಾಗ್ತದೆ. ಹಾಗೇನೆ ಉಳ್ಳಾಗಡ್ಡೆ ಇದೊಂದು ಶಾಲೋ ರೂಟ್ ಅಂತ ಹೇಳ್ತೀವಿ, ಆಗಿದ್ದರಿಂದ ಗಡ್ಡೆಗಳ ಬೆಳವಣಿಗೆ ಹಾಗೂ ತೇವಾಂಶ ಕಾಪಾಡಲು ಮೇಲಿಂದ ಮೇಲೆ ನಾವು ನೀರು ಕೊಡಬೇಕಾಗ್ತದೆ. ಕೊಯ್ಲಿನ 15 ದಿನಗಳ ಮುಂಚೆ ಅಂದ್ರೆ ಎಲೆಗಳು ಬಾಗಲು ಆರಂಭಿಸಿದಾಗ ನೀರು ಕೊಡೋದು ನಾವು ನಿಲ್ಲಿಸಬೇಕಾಗ್ತದೆ. ಇದರಿಂದ ನಮಗೆ ಈ ಶೇಖರಣಾ ಹಂತದಲ್ಲಿ ಗಡ್ಡೆಗಳ ಕೊಳೆಯುವಿಕೆ ಏನಾಗ್ತದೆ ಅದನ್ನ ನಾವು ಕಡಿಮೆಗೊಳಿಸಬಹುದು. ಹಾಗೂ ಅತಿಯಾಗಿ ಏನಾದರೂ ನೀರು ಉಣಿಸಿದ್ರೆ ಗಡ್ಡೆಗಳ ಹೊರಗಿನ ಪದರಗಳು ತೆರೆದುಕೊಂಡು ಬಿಡ್ತವೆ ಹಾಗೂ ಅವು ಹೂ ಬಿಡಲು ಸಹಾಯವಾಗ್ತದೆ. ಇನ್ನು ಹನಿ ನೀರಾವರಿಯನ್ನು ಏನಾದರೂ ಇಲ್ಲಿ ಕೊಡಬಹುದೇ? ಹೌದು ಸರ್, ಈರುಳ್ಳಿಯಲ್ಲಿ ಈಗ ನೀರಿನ ಅಭಾವ ನೋಡಿದ್ರೆ ನಮಗೆ ಈ ಹನಿ ನೀರಾವರಿ ಪದ್ಧತಿನೇ ಬಹಳ ಮುಖ್ಯವಾದ ಪದ್ಧತಿ ಅಂತ ಹೇಳ್ತೀವಿ ನಾವು ನಿಮಗೆ. ಈ ಇದರಲ್ಲಿ ಈ 15 ಸೆಂಟಿಮೀಟರ್ ಎತ್ತರ, 1.2 ಮೀಟರ್ ಅಗಲವಿರುವ ಏರು ಮಡಿಗಳನ್ನು ನಾವು ನಿರ್ಮಿಸಬೇಕಾಗ್ತದೆ, ಹಾಗೂ ಮಡಿಯಿಂದ ಮಡಿಗೆ 45 ಸೆಂಟಿಮೀಟರ್ ಅಂತರವಿರಬೇಕಾಗ್ತದೆ. ಇಂತಹ ಮಡಿಗಳಲ್ಲಿ 2 ಹನಿ ನೀರಾವರಿ ಪೈಪ್ ಡ್ರಿಪ್ ಲೈನ್ ಅಂತ ಏನಂತೀವಿ, 60 ಸೆಂಟಿಮೀಟರ್ ಅಂತರದಲ್ಲಿ ನಾವು ಹಾಕಬೇಕಾಗ್ತದೆ. ಹಾಗೇನೆ ಅಗಲವಾದ ಏರು ಮಡಿ, ಆಗಲೇ ಹೇಳದಂಗೆ ಬ್ರಾಡ್ ಬೇಸ್ಡ್ ಫರ್ರೋ ಪದ್ಧತಿಯಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿದ್ರೆ ಸಸಿಯಿಂದ ಸಸಿಗೆ 15 ಸೆಂಟಿಮೀಟರ್ ಹಾಗೂ ಸಾಲಿನಿಂದ ಸಾಲಿಗೆ 10 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿಕೊಳ್ಬೇಕಾಗ್ತದೆ. ಹಾಗೇನೆ ವಾರಕ್ಕೊಮ್ಮೆ 4-5 ತಾಸು ಹನಿ ನೀರಾವರಿ ಪದ್ಧತಿಯಿಂದ ನಾವು ನೀರು ಕೊಡಬೇಕಾಗ್ತದೆ. ಹಾಗೇನೆ ಪ್ರತಿ ಗಂಟೆಗೆ 4 ಲೀಟರ್ ನೀರು ಕೊಡಬೇಕು ಒಂದು ಮಡಿಗೆ. ಹಾಗೇನೆ ಹನಿ ನೀರಾವರಿ ಪದ್ಧತಿಯಿಂದ ನಮಗೆ ನೀರು ಮತ್ತು ಗೊಬ್ಬರಗಳ ಸದ್ಬಳಕೆ ಬಹಳ ಆಗುತ್ತದೆ, ಹಾಗೂ ಸದಾಕಾಲ ಮಣ್ಣಿನಲ್ಲಿ ನಮಗೆ ತೇವಾಂಶ ಇರುತ್ತೆ. ಹಾಗೆ ಇದರಿಂದ ನಾವು 40% ನೀರನ್ನು ಉಳಿತಾಯ ಮಾಡಬಹುದು, ಹಾಗೂ ಇದರಿಂದ ಇಳುವರಿ ಸಹ ಹೆಚ್ಚಾಗುತ್ತದೆ, ಹಾಗೂ ಗಡ್ಡೆಯ ಗಾತ್ರನೂ ಸಹ ಹೆಚ್ಚಾಗ್ತದೆ. ಇನ್ನು ರಸಾವರಿ ಪದ್ಧತಿ ಅಂತ ನಾವು ಕೇಳ್ತಾ ಇರ್ತೀವಿ, ಅಂದ್ರೆ ನೀರಾವರಿ ಮೂಲಕ ಗೊಬ್ಬರ ಕೊಡೋದು ಈ ಪದ್ಧತಿಯನ್ನು ಕೂಡ ಇಲ್ಲಿ ಅಳವಡಿಸ್ಕೋಬಹುದೇ? ಬಹಳ ಮುಖ್ಯವಾಗಿ ರಸಾವರಿ ಪದ್ಧತಿಯನ್ನು ನಾವು ಹನಿ ನೀರಾವರಿ ಮೂಲಕ ಮಾಡೋದ್ರಿಂದ ನಮಗೆ ಪರಿಣಾಮಕಾರಿಯಾಗಿ ಹಾಗೂ ಸಮರ್ಪಕವಾಗಿ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸಬಹುದು. ಹೇಗೆ ಅಂದ್ರೆ ನಾಟಿ ಮಾಡುವಾಗ 40 ಕೆಜಿ ಸಾರಜನಕವನ್ನು ಒದಗಿಸಿದ್ರೆ ಇನ್ನುಳಿದ ಸಾರಜನಕವನ್ನು 6 ಸಮಾನ ಭಾಗಗಳಾಗಿ ಮಾಡಿ ನಾಟಿ ಮಾಡಿದ ನಂತರ 45 ದಿನಗಳವರೆಗೆ ಅಂದ್ರೆ 10 ದಿನಗಳ ಅಂತರದಲ್ಲಿ ನಾವು 6 ಸಮಾನವಾಗಿ ಅದನ್ನ ಒದಗಿಸುವುದರಿಂದ ಮಾರುಕಟ್ಟೆಗೆ ನಮಗೆ ಸೂಕ್ತವಾದ ಗಡ್ಡೆಗಳನ್ನು ಪಡಿಬಹುದು, ಹಾಗೂ ಇದರಿಂದ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಇದರಿಂದ ನೀರು ಸಹ ಉಳಿತಾಯ, ಪೋಷಕಾಂಶಗಳು ಸಹ ನೇರವಾಗಿ ಬೇರುಗಳಿಗೆ ದೊರೆಯುವುದರಿಂದ ಮಣ್ಣಿನಲ್ಲಿ ಬಸಿದು ಹೋಗುದು ನಾವು ತಡೆಗಟ್ಟಬಹುದು. ಬಹಳ ಅನುಕೂಲ ಆಗುತ್ತೆ ಇದರಿಂದ. ಹೌದು ಸರ್. ಇನ್ನು ನಾವು ಸತತವಾಗಿ ಯಾವುದೇ ಒಂದು ಬೆಳೆಯನ್ನ ಒಂದೇ ಸಮನಾಗಿ ಬೆಳಿಬಾರದು. ಇದರಲ್ಲಿ ಏನಾದರೂ ಬೆಳೆ ಪದ್ಧತಿಗಳನ್ನ, ಬೆಳೆ ಪರಿವರ್ತನೆಯನ್ನ ಅನುಸರಿಸಬಹುದೇ? ಹೌದು, ಬೆಳೆ ಪದ್ಧತಿಯನ್ನು ನಾವು ಅನುಸರಿಸಬಹುದು. ಹೇಗೆ ಅಂದ್ರೆ ಬೆಳೆ ಪದ್ಧತಿಯು ನಮಗೆ ಸ್ಥಳ ಮತ್ತು ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತದೆ. ಈ ನೀರುಳ್ಳಿಯು ತಂತು ಬೇರು, ನಾವು ಶಾಲೋ ರೂಟ್ ಅಂತ ಹೇಳ್ತೀವಿ, ಸಸ್ಯವಾಗಿರುವುದರಿಂದ ಇದು ವಿವಿಧ ಬೆಳೆಯ ಪದ್ಧತಿಗಳು ಬಹಳ ಸೂಕ್ತವಾಗಿದೆ, ಹಾಗೂ ಮಣ್ಣಿಗೆ ಹಾಕಿದ ಎಲ್ಲಾ ಪೋಷಕಾಂಶಗಳು ಸಹ ನಾವು ಉಪಯೋಗಿಸಿಕೊಳ್ಳೋದಿಲ್ಲ. ಆದ್ದರಿಂದ ನಾವು ತಾಯಿ ಬೇರುಳ್ಳ ಅಂದ್ರೆ ಲೈಕ್ ನಾವು ಟ್ಯಾಪ್ ರೂಟ್ ಅಂತ ಹೇಳ್ತೀವಿ, ಅಂತ ಬೆಳೆಗಳನ್ನು ಬೆಳಿಬಹುದು. ಅದರಲ್ಲಿ ಉದಾಹರಣೆಗೆ ದ್ವಿದಳ ಧಾನ್ಯ ಕುಟುಂಬಕ್ಕೆ ಸೇರಿದ ಸೋಯಾ ಅವರೆ, ಅಥವಾ ಈಗ ನಮಗೆ ಟೊಮ್ಯಾಟೊ ಇರಬಹುದು, ಹಾಗೆ ನಾವು ಮೆಣಸಿನಕಾಯಿ ಇರಬಹುದು, ಇವನು ಸಹ ನಾವು ಜೊತೆಗೆ ಬೆಳಿಬಹುದು. ಹಾಗೆ ಮುಂಗಾರಲ್ಲಿ ಹಾಗೂ ಹಿಂಗಾರಲ್ಲಿ ನೀರುಳ್ಳಿ ಬೆಳೆದ್ರೆ ಮಣ್ಣಿನ ಫಲವತ್ತತೆ ಸಹ ಹೆಚ್ಚುವುದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು. ಮುಂಗಾರಿನಲ್ಲಿ ಶೇಂಗಾ ಅಥವಾ ಆಲೂಗೆಡ್ಡೆ ಬೆಳೆದ ನಂತರ ಹಿಂಗಾರಿನಲ್ಲಿ ನೀರುಳ್ಳಿ ಬೆಳೆದು ನಾವು ಲಾಭಗೊಳಿಸಬಹುದು. ಅಂದ್ರೆ ಮುಂಗಾರಿನಲ್ಲಿ ಆಲೂಗಡ್ಡೆ ಬೆಳೆಯೋದು ಅಂದ್ರೆ ಈ ಹಾಸನ ಪ್ರದೇಶದಲ್ಲಿ ಬೆಳೀತಾರೆ. ಹೌದು. ಮತ್ತೆ ಈ ಬೆಳಗಾವಿ, ಧಾರವಾಡ, ಈ ಸುತ್ತಮುತ್ತ ಅರೆಮಲ್ನಾಡು ಪ್ರದೇಶದಲ್ಲಿ ಬೆಳೀತಾರೆ. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ನಾವು ಆಲೂಗಡ್ಡೆ ಬೆಳೆಯೋದು. ಹೌದು. ಇನ್ನ ಈ ಅಂತರ ಬೆಳೆ ಬೇಸಾಯದ ಬಗ್ಗೆ ತಿಳಿಸ್ಕೊಡ್ತೀರಾ? ಹೌದು ಸರ್. ಅಂತರ ಬೆಳೆ ಬೇಸಾಯದ ಬಗ್ಗೆ ಇಲ್ಲಿ ನಾವು 2 ಅಥವಾ 3 ಬೆಳೆಗಳನ್ನು ಒಟ್ಟಿಗೆ ಬೆಳಿಬಹುದು, ಅದಕ್ಕೆ ನಾವು ಅಂತರ ಬೇಸಾಯ ಅಂತ ಹೇಳ್ತೀವಿ. ಇದರ ಮುಖ್ಯ ಉದ್ದೇಶ ಮುಖ್ಯ ಬೆಳೆಯ ಇಳುವರಿಯಲ್ಲಿ ನಷ್ಟವಾಗದಂತೆ ಉಳಿದ ಜಾಗವನ್ನು ಸರಿಯಾಗಿ ಬಳಸಿಕೊಂಡು ಹೆಚ್ಚಿನ ಲಾಭ ಪಡೆಯಬಹುದು. ನಾವು ನೀರುಳ್ಳಿಯು ಅಂತರ ಬೆಳೆಯಾಗಿ ಬೆಳೆದು ಬಹಳ ಸೂಕ್ತ ಬೆಳೆಯಾಗಿದೆ. ಆಮೇಲೆ ನೀರುಳ್ಳಿಯಲ್ಲಿ ನಾವು ಜೋಡು ಸಾಲಿನಲ್ಲಿ ಹನಿ ನೀರಾವರಿಯಲ್ಲಿ ಬೆಳೆದ ಕಬ್ಬಿನ ಮಧ್ಯೆ ಬಹಳ ಬೆಳೀತಾರೆ. ಇದು ಯಥೇಚ್ಛವಾಗಿ ಅಂತಂದ್ರೆ ನಮಗೆ ಈ ಬೆಳಗಾಮು ಆಮೇಲೆ ಈ ಧಾರವಾಡ ಸೈಡ್ ಅಲ್ಲೆಲ್ಲ ಅಲ್ಲಿ ಅವರು ಈ ಕಬ್ಬಿನ ಜೊತೆ ಬೆಳೀತಾರೆ ಇದನ್ನ. ಹಾಗಾಗಿ ಅಂತರ ಬೆಳೆಗೆ ಇದು ಬಹಳ ಸೂಕ್ತವಾದ ಬೆಳೆ ಅಂತ ಹೇಳ್ತೀವಿ. ಇನ್ನ ನಾವು ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಈರುಳ್ಳಿ ಬೆಳೆನಲ್ಲಿ ಯಾವ್ಯಾವ ಕೀಟಗಳು ಹೆಚ್ಚಾಗಿ ಬಾರಿಸ್ತವೆ ಅಂತ? ಹೆಚ್ಚಾಗಿ ನಮಗೆ ಈ ಥ್ರಿಪ್ಸ್ ನುಸಿ ಅಂತ ಏನ್ ಹೇಳ್ತೀವಿ, ಅದು ಮತ್ತೆ ಕಾಂಡ ಕತ್ತರಿಸುವ ಹುಳು, ಇವೆರಡು ಬಹಳ ಮುಖ್ಯವಾದ ನಮಗೆ ಕೀಟಗಳಾಗಿದ್ದಾವೆ. ಥ್ರಿಪ್ಸ್ ನುಸಿ ಯಾಕೆ ತೊಂದರೆ ಕೊಡುತ್ತೆ? ಥ್ರಿಪ್ಸ್ ನುಸಿ ಇದು ಸಾಮಾನ್ಯವಾಗಿ ಇದು ಒಣ ವಾತಾವರಣದಲ್ಲಿ ಹೆಚ್ಚಾಗಿರ್ತದೆ, ಈ ಎಲೆಗಳ ಸುಳಿಯಲ್ಲಿ ಕಂಡು ಬರ್ತದೆ ಇದು. ಹಾಗೇನೆ ಬಾಧೆಗೆ ಏನು ಒಳಗಾಗಿರ್ತದಲ್ಲ ಎಲೆಗಳು, ಅಲ್ಲಿ ಬಿಳಿ ಮಚ್ಚೆಗಳು ಬಂದಿರ್ತವೆ, ಹಾಗೂ ಇದು ಹಳದಿಯಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ. ಇದು ಮುಖ್ಯವಾಗಿ ಥ್ರಿಪ್ಸ್ ನುಸಿ ಹಾವಳಿ. ಇದನ್ನ ನಿಯಂತ್ರಣ ಮಾಡೋದು? ನಿಯಂತ್ರಣ ಮಾಡಬೇಕು ಅಂದ್ರೆ ಇದನ್ನ ನಾವು ಬಿತ್ತಿದ 3 ವಾರಗಳ ನಂತರ 1.7 ml ಡೈಮಿಥೋಯೇಟ್ ಅಥವಾ 1.3 ml ಆಕ್ಸಿಟಮೆಟಾನ್ ಅಂತ ಹೇಳ್ತೀವಿ, ಇದನ್ನ 1 ಲೀಟರ್ ನೀರಲ್ಲಿ ಬೆರೆಸಿ ಇದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಇದನ್ನ ತೊಟ್ಟಿಗೆ ತಡಬಹುದು. ಹಾಗೇನೆ ಉಳ್ಳಾಗಡ್ಡೆ ಅಥವಾ ನೀರುಳ್ಳಿ ಅಂತ ಏನ್ ಹೇಳ್ತೀವಿ, ಇದನ್ನ ಈ ಕ್ಷೇತ್ರ ಸುತ್ತಲೂ ಮುಂಗಾರಿನಲ್ಲಿ ತಡೆಗೋಡೆ ಬೆಳೆಯಾಗಿ 4 ಸಾಲು ಮೆಕ್ಕೆಜೋಳ ಮತ್ತು ಹಿಂಗಾರಿನಲ್ಲಿ 4 ಸಾಲು ಗೋಧಿ, ಇದನ್ನ ಬೆಳೆಯೋದ್ರಿಂದ ನಾವು ಈ ನುಸಿ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಇನ್ನು ಕಾಂಡ ಕತ್ತರಿಸುವಂತ ಹುಳು? ಕಾಂಡ ಕತ್ತರಿಸುವ ಹುಳು ಸಹ ಬಹಳ ಮುಖ್ಯವಾದ ಒಂದು ಕೀಟವಾಗಿರ್ತದೆ. ಇದರಲ್ಲಿ ಇದು ಪ್ರಾರಂಭಿಕ ಹಂತದಲ್ಲಿ ಈ ಹುಳು ಹಸಿರು ಬಣ್ಣದಿಂದ ಕೂಡಿರ್ತದೆ, ಈ ನಂತರ ಇದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದು ಇದು ಎಲೆಯನ್ನು ಕತ್ತರಿಸಿ ತಿಂದು ಎಲೆಗಳ ಕೊಳವೆಯಲ್ಲಿ ಇರುತ್ತದೆ. ಹಾಗೇನೆ ಇದು ಪ್ರಾರಂಭಿಕ ಹಂತದಲ್ಲಿ ನಾವು ನಿಯಂತ್ರಣ ಕೈಗೊಳ್ಳೋದು ಬಹಳ ಅವಶ್ಯಕ. ಇದು ದಾಟ್ಬಿಡ್ತು ಅಂತ ಅಂದ್ರೆ ನಮಗೆ ಬಹಳ ಕಷ್ಟ ಇದನ್ನ ನಾವು ಇದು ಮಾಡೋದು ನಿರ್ವಹಿಸೋದು. ಆದ್ರೂ ಸಹ ನಾವೇನು ನಿರ್ವಹಣೆ ಮಾಡ್ಲಿಕ್ಕೆ ಇದು 2.5 ml ಕ್ಲೋರೋಫೈರಿಫಾಸ್ ಅನ್ನು 1 liter ನೀರಲ್ಲಿ ಬೆರೆಸಿ ಗಿಡಗಳ ಬುಡಕ್ಕೆ ಹಾಕಿದ್ರೆ ನಮ್ಗೆ ಇದನ್ನ ನಿಯಂತ್ರಣಕ್ಕೆ ತರಬಹುದು. ರೈತ ಬಾಂಧವರೇ, ತಮಗೆ ಈ ಈರುಳ್ಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಪ್ರಶಾಂತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9928279757. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9928279757. ತುಂಬ ಸಂತೋಷ ಡಾಕ್ಟರ್ ಪ್ರಶಾಂತ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಈರುಳ್ಳಿ ಅಥವಾ ಈ ಉಳ್ಳಾಗಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಹಾಗೂ ರೈತರ ಬಾಂಧವರಿಗೂ ನಮಸ್ಕಾರ. ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 dose ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೇ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್ ಇದಪ್ಪ ಜಾಣ್ತಾನ ಅಂದ್ರೆ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಈರುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜೆ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ, ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ, ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ, ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ.